ಶ್ರೀಮಾನ್ ವೆಂಕಟನಾಥಾರ್ಯ ಕವಿತಾರ್ಕಿಕ ಕೇಸರಿ ವೇದಾಂತಾಚಾರ್ಯ ವರ್ಯೋ ಮೇ ಸನ್ನಿಧತ್ತಾಂ ಸದಾ ಹೃದಿ ನಿಗಮಾಂತ ಮಹಾದೇಶಿಕರ ಶ್ರೀಮದ್ ಗೋಪಾಲ ವಿಂಶತಿ ಸ್ತೋತ್ರದ ಅರ್ಥಾನುಸಂಧಾನವನ್ನು ವೇದಾಂತ ವಿದ್ವಾನ್ ವೇದಾಂತ ಸಾರಜ್ಞ ಕೋಟಿಕನ್ಯಾದಾನಂ ಶ್ರೀ ಉವೆ ಕೃಷ್ಣದಾತಾಚಾರ್ಯ ಸ್ವಾಮಿಗಳ ಭಾವಪ್ರಕಾಶಿಕ ಎಂಬ ವ್ಯಾಖ್ಯಾನಕ್ಕನುಗುಣವಾಗಿ ಮಾಡುತ್ತಿದ್ದೇವೆ. ಶ್ಲೋಕ 17. ಚಿತ್ರಾಕಲ್ಪಶ್ರವಸಿ ಕಲಯಂದಾಂಗಲೀಕರ್ಣಪೂರಂ ಬರುಹೋತ್ತಂ ಸಸ್ಫುರಿತ ಚಿಕುರೇ ಬಂಧುಜೀವಂ ದಧಾನಃ ಗುಂಜಾಬದ್ಧಾಮುರಸಿ ಲಲಿತಾಂ ಧಾರಯನ್ ಹಾರಯಷ್ಟಿಂ ಗೋಪಸ್ತ್ರೀಣಾಂ ಜಯತಿ ಕಿತವ ಕೋಪಿ ಕೌಮಾರಹಾರೀ. ಚಿತ್ರಾಕಲ್ಪ ದಿವ್ಯಾಭರಣಗಳಿಂದ ಕೂಡಿ ಆಶ್ಚರ್ಯವಾದ ವೇಷವುಳ್ಳವನು, ಶ್ರವಸಿ ಕಿವಿಯಲ್ಲಿ ಲಾಂಗಲಿ ಕರ್ಣಪೂರಂ ತೆಂಗಿನ ಹೂವನ್ನು ಕರ್ಣಾಭರಣವನ್ನಾಗಿ ಕಲೆಯನ್ನು ಇಟ್ಟು, ಬರ್ಹೋತ್ತಂಸ ಸ್ಫುರಿತ ಚಿಕುರೆ ನವಿಲು ಗರಿಗಳಿಂದ ಅಲಂಕೃತವಾದ ಮುಂಗುರುಳುಗಳಲ್ಲಿ, ಬಂಧುಜೀವಂ ಚೆಂಗುಲಾಬಿಯನ್ನು ದಧಾನಃ ಧರಿಸಿದವನು, ಗುಂಜಾಬದ್ಧಾಂ ಗುಲಗಂಜಿಯಿಂದ ಮಾಡಿದ ಲಲಿತಾಂ ರಮ್ಯವಾದ ಹಾರಯಷ್ಟಿಂ ಮಾಲೆಯನ್ನು ಉರಸಿ ಧಾರ ಎಂದೆ ವಕ್ಷಸ್ಥಳದಲ್ಲಿ ಧರಿಸಿರುವವನು, ಗೋಪಸ್ತ್ರೀಣಾಂ ಗೊಲ್ಲ ಸುಂದರಿಯರ ಕೌಮಾರಹಾರಿ ಯೌವನವನ್ನಪಹರಿಸುವವನೂ ಆದ ಕೋಪಿ ಯಾವನೋ ಒಬ್ಬ ಕಿತವಹ ಚೋರನು ಜಯತಿ ಸರ್ವೋತ್ಕೃಷ್ಟನಾಗಿದ್ದಾನೆ. ಗೋಪಾಲನ ವನ್ಯವೇಷವನ್ನು ಈ ಶ್ಲೋಕದಲ್ಲಿ ವರ್ಣಿಸಿದೆ. ವಿಚಿತ್ರ ವನ್ಯಭೂಷಣಗಳ ವರ್ಣನೆಯಿಂದ ಆರಣ್ಯಕ ದೃಷ್ಟವಾದ ವಿಚಿತ್ರ ಕಲ್ಯಾಣ ಗುಣಗಣಗಳ ಸಮನ್ವಯವು ಸೂಚಿತವಾಗಿದೆ. ಆರಣ್ಯಕ ಯುವತಿಯರಿಗೆ ಇವನು ಪ್ರಿಯ. ಇವನು ಅದರಿಂದಲೇ ವಿಚಿತ್ರವಾದ ವನ್ಯಭೂಷಣಗಳಿಂದ ಭೂಷಿತನಾಗಿದ್ದಾನೆ. ಕರ್ಣಭೂಷಣವನ್ನು ಇಲ್ಲಿ ಮೊದಲು ಕೀರ್ತಿಸಿದೆ. ಅದರಿಂದ ಗುರುಮುಖ ಶ್ರವಣದಿಂದ ಜಿಜ್ಞಾಸೆ ಉಂಟಾಗಬೇಕು ಎಂಬುದು ಸೂಚಿತವಾಗುತ್ತದೆ. ಬಂಧುಗಳ ಪ್ರಾಣವೆಲ್ಲ ಬರ್ಹಾಪೀಡವಾದ ಚಿಕುರದ ಮೇಲೆಯೇ ಇದೆ. ಅದನ್ನು ನೆನೆ ನೆನೆದು ಆ ಸುಂದರ ರೂಪನಲ್ಲಿ ಮುಗ್ಧರಾಗುತ್ತಾರೆ. ಗುಲಗಂಜಿಯ ಹಾರ ಅವನ ಚೆಲುವನ್ನು ಇಮ್ಮಡಿಸಿದೆ. ಈ ಗುಲಗಂಜಿಯ ಹಾರವನ್ನು ಲಲಿತಾಂ ಎಂದು ಹೇಳಿರುವುದರಿಂದ ಲಲಿತಾ ಶಬ್ದವಾಚ್ಯಳಾದ ಲಕ್ಷ್ಮೀದೇವಿಯಿಂದಾದ ಸೊಬಗಿಗಿಂತ ಇದರ ಸೊಬಗು ಮಿಗಿಲೆಂದು ಧ್ವನಿತವಾಗುತ್ತದೆ. ಅಥವಾ ಗುಂಜಾಬದ್ಧವಾದ ಹಾರಯಷ್ಟಿಯೇ ಲಲಿತೆಯಾದ ಲಕ್ಷ್ಮಿ. ಅವಳು ತನ್ನ ನಿಜಸ್ವರೂಪವನ್ನು ಮರೆಸಿಕೊಂಡು ಗುಂಜಾಹಾರ ರೂಪದಿಂದ ವಕ್ಷಸ್ಥಿನಲ್ಲಿ ಇದ್ದಾಳೆ. ಹೀಗೆ ಅವಳ ನಿತ್ಯಯೋಗವು ಸಿದ್ಧಿಸಿತು. ಹೀಗೆ ಈ ಶ್ಲೋಕದಲ್ಲಿ ಸರ್ವಲೋಕ ರಕ್ಷಕನು ಸೌಲಭ್ಯಾತಿಶಯದಿಂದ ವನಚರನಾದ ಗೋಪಾಲನ ವೇಷದಲ್ಲಿ ನವಿಲುಗರಿ, ಗುಲಗಂಜಿ, ಲಾಂಗಲಿ ಪುಷ್ಪ ಮೊದಲಾದವುಗಳಿಂದ ಅಲಂಕೃತನಾಗಿ ಶೋಭಿಸುವನೆಂದು ಕೊಂಡಾಡಿದ್ದಾರೆ. ಚಿತ್ರಾಕಲ್ಪಶ್ರವಸಿ ಕಲಯಂಲಾಂಗಲೀಕರ್ಣಪೂರಂ ಬರುಹೋತ್ತಂ ಸಸ್ಫುರಿತ ಚಿಕುರೆ ಬಂಧುಜೀವಂ ದಧಾನಃ ಗುಂಜಾಬದ್ಧಾಮುರಸಿ ಲಲಿತಾಂ ಧಾರಯನ್ ಹಾರಯಷ್ಟಿಂ ಗೋಪಸ್ತ್ರೀಣಾಂ ಜಯತಿ ಕಿತವ ಕೋಪಿ ಕೌಮಾರಹಾರೀ. ಶ್ಲೋಕ 18. ಲೀಲಾಯಷ್ಟಿಂ ಕರಕಿಸಲಯೇ ದಕ್ಷಿಣೇನ್ಯಸ್ಯ ಧನ್ಯಾಂ ಅಂಸೇ ದೇವ್ಯಾ ಪುಲಕರುಚಿರೇ ಸನ್ನಿವಿಷ್ಟಾನ್ಯಬಾಹುಃ ಮೇಘಶ್ಯಾಮೋ ಜಯತಿ ಲಲಿತಃ ಮೇಖಲಾ ದತ್ತವೇಣುಃ ಗುಂಜಾಪೀಡ ಸ್ಫುರಿತ ಚಿಕುರೋ ಗೋಪಕನ್ಯಾ ಭುಜಂಗಃ. ಧನ್ಯಾಂ ಲೀಲಾಯಷ್ಟಿಂ ಸುಕೃತವನ್ನು ಮಾಡಿದ ಆಟದ ಕೋಲನ್ನು ದಕ್ಷಿಣೇ ಕರಕಿಸಲೆಯೇ ಚಿಗುರಿನಂತಹ ಬಲಗೈಯಿನಲ್ಲಿ ನ್ಯಸ್ಯ ಇಟ್ಟುಕೊಂಡು ಪುಲಕ ರುಚಿರೇ ರೋಮಾಂಚದಿಂದ ಕೂಡಿ ಸುಂದರವಾದ ದೇವ್ಯಾಹ ರುಕ್ಮಿಣೀದೇವಿಯ ಅಂಸೆ ಭುಜದ ಮೇಲೆ ಸನ್ನಿವಿಷ್ಟಾನ್ಯ ಬಾಹು ಇಟ್ಟ ಮತ್ತೊಂದು ಬಾಹುವುಳ್ಳವನು ಲಲಿತ ರಮ್ಯನೂ, ಮೇಖಲಾ ದತ್ತವೇಣು, ನಡುಪಟ್ಟಿಯಲ್ಲಿಟ್ಟ ಕೊಳಲುಳ್ಳವನು ಗುಂಜಾಪೀಡ ಸ್ಫುರಿತ ಚಿಕುರ, ಗುಲಗಂಜಿಗಳಿಂದ ಅಲಂಕೃತವಾದ ಕೇಶಪಾಶವುಳ್ಳವನು ಮೇಘಶ್ಯಾಮ, ನೀಲಮೇಘದಂತೆ ಕಾಂತಿಯುತನೂ ಆದ ಗೋಪಕನ್ಯಾ ಭುಜಂಗ, ಗೋಪಿಕಾಜಾರನು ಜಯತಿ ಸರ್ವೋತ್ಕೃಷ್ಟನಾಗಿರುತ್ತಾನೆ. ಪುಷ್ಪಹಾಸ ಸುಕುಮಾರನಾದ ಗೋಪಾಲನು ಚಿಗುರಿನಂತೆ ಕೋಮಲವಾದ ತನ್ನ ಬಲಗೈಯಲ್ಲಿ ಆಟದ ಕೋಲೊಂದನ್ನು ಹಿಡಿದಿದ್ದಾನೆ. ಆತನ ಕರಸ್ಪರ್ಶವನ್ನು ಪಡೆಯುವ ಪುಣ್ಯ ಆದರದು. ಮತ್ತೊಂದು ತೋಳನ್ನು ರೋಮಾಂಚಗೊಂಡ ದೇವಿಯ ಭುಜದ ಮೇಲಿಟ್ಟಿದ್ದಾನೆ. ಹೀಗೆ ದೇವಿ ಸಹಿತನಾದ ಗೋಪಾಲನ ವಿಲಾಸಗಮನ ಪೂರ್ವವಾದ ಉತ್ಸವವು ಇಲ್ಲಿ ಅನುಭೂತವಾಗಿದೆ. ಶ್ಯಾಮಲವರ್ಣದಿಂದ ದೇವಿಯು ಶೋಭಿಸುವಳು. ಅವಳಿಗೆ ಅನುರೂಪನಾದ ದೇವನು ಮೇಘಶ್ಯಾಮನಾಗಿದ್ದಾನೆ. ವೇಣುವನ್ನು ಸೊಂಟದಲ್ಲಿಟ್ಟು ದೇವಿಯ ಹೆಗಲ ಮೇಲೆ ಕೈಯಿಟ್ಟುಕೊಂಡು ನಡೆಯುತ್ತಿದ್ದಾನೆ ಶ್ರೀಗೋಪಾಲ. ಬಲಗೈಯಲ್ಲಿ ಆಟದ ಕೋಲಿದೆ. ಗುಲಗಂಜಿಯ ಅಲಂಕಾರ ತಲೆಗೂದಲಲ್ಲಿ ಶೋಭಿಸಿದೆ. ಇಂಥ ಗೋಪಾಲನನ್ನೇ ಇಲ್ಲಿ ಧ್ಯಾನ ಮಾಡಿದೆ. ಲೀಲಾಯಷ್ಟಿಂ ಗರಕಿಸಲಯೇ ದಕ್ಷಿಣೇನ್ಯಸ್ಯ ಧನ್ಯಾಂ ಅಂಸೇ ದೇವ್ಯಾಃ ಪುಲಕರುಚಿರೇ ಸನ್ನಿವಿಷ್ಟಾನ್ಯಬಾಹುಃ ಮೇಘಶ್ಯಾಮೋ ಜಯತಿ ಲಲಿತಃ ಮೇಖಲಾ ದತ್ತವೇಣುಃ ಗುಂಜಾಪೀಡ ಸ್ಫುರಿತ ಚಿಕುರೋ ಗೋಪಕನ್ಯಾ ಭುಜಂಗಃ. ಶ್ಲೋಕ 19. ಪ್ರತ್ಯಾಲೀಢ ಸ್ಥಿತಿಮುಪಗತಂ. ಇಲ್ಲಿ ಇನ್ನೊಂದು ಪಾಠವಿದೆ. ಪ್ರತ್ಯಾಲೀಢ ಸ್ಥಿತಿಮಧಿಗತಂ ಪ್ರಾಪ್ಯ ಗಾಢಾಂಗ ಪಾಳಿಂ ಪಶ್ಚಾದೀಷನ್ಮಿಳಿತನಯನಾಂ ಪ್ರೇಯಸೀಂ ಪ್ರೇಕ್ಷಮಾಣಃ ಭಸ್ತ್ರಾಯಂದ್ರ ಪ್ರಣಿಹಿತಕರೋ ಭಕ್ತಜೀವಾತುರವ್ಯಾತ್ ವಾರಿ ಕ್ರೀಡಾ ನಿಬಿಡವಸನೋ ವಲ್ಲವೀ ವಲ್ಲಭೋನಃ. ಪಶ್ಚಾತ್ ಅನಂತರ ಪ್ರತ್ಯಾಲೀಢ ಸ್ಥಿತಿಂ ಬಿಲ್ಲು ಹಿಡಿದು ಬಾಣ ಬಿಡುವ ಕಾಲದ ರೀತಿಯನ್ನು ಅಧಿಗತಾಂ ಹೊಂದಿದವಳು, ಪ್ರಾಪ್ತ ಗಾಢಾಂಗಪಾಳಿಂ ತನ್ನನ್ನು ಗಾಢವಾಗಿ ಆಲಂಗಿಸಿದವಳು, ಈಶನ್ ಮಿಳಿತನಯನಾಂ ಸಂತೋಷದ ಕಾರಣ ನಸುಮುಚ್ಚಿದ ಕಣ್ಣುಳ್ಳವಳು ಆದ ಪ್ರೇಯಸೀಂ ನಾಯಕಿಯನ್ನು ಪ್ರೇಕ್ಷಮಾಣ ನೋಡುವವನು, ಭಸ್ತ್ರಾಯಂತ್ರ ಪ್ರಣಿಹಿತಕರ ಜೀರ್ಕೊಳವಿಯನ್ನು ಕೈಯಲ್ಲಿ ಹಿಡಿದವನು, ಭಕ್ತಜೀವಾತುಹು ಭಕ್ತರನ್ನು ಬದುಕಿಸುವ ಅಮೃತಪ್ರಾಯನೂ, ವಾರಿಕ್ರೀಡಾ ನಿಬಿಡವಸನಃ ಜಲಕ್ರೀಡೆಯಲ್ಲಿ ಮೈಗೆ ಅಂಟಿಕೊಂಡ ವಸ್ತ್ರವುಳ್ಳವನೂ ಆದ ವಲ್ಲವೀ ವಲ್ಲಭಃ ಗೋಪಿಕಾರಮಣನು ನಹ ನಮ್ಮನ್ನು ಅವ್ಯಾತ್ ರಕ್ಷಿಸಲಿ. ಈ ಶ್ಲೋಕದಲ್ಲಿ ಶ್ರೀಕೃಷ್ಣನ ಜಲಕ್ರೀಡಾ ವರ್ಣನೆಯನ್ನು ಬಹಳ ಸುಂದರವಾಗಿ ಮಾಡಿದ್ದಾರೆ. ಜಲಕ್ರೀಡೆಯ ವರ್ಣನದಿಂದ ಆತ್ಮಕ್ರೀಡೆಯ ವರ್ಣನೆಯೇ ಆಗಿದೆ. ಗೋಪಿಯೊಬ್ಬಳು ಬಿಲ್ಗಾರನಂತೆ ನಿಂತು ಜೀರ್ಕೊಳವಿಯಿಂದ ಕೃಷ್ಣನ ಮೇಲೆ ನೀರೆರೆಸಲು ನಿಂತ ಸನ್ನಿವೇಶದಲ್ಲಿ ಈ ಗೋಪಾಲನ ಗಾಢಾಲಿಂಗನದ ಸಂತೋಷದಿಂದ ಅರ್ಧ ಕಣ್ಮುಚ್ಚಿದ ಸ್ಥಿತಿಯನ್ನವಳು ಹೊಂದಿದಳು. ಕೈಯಲ್ಲಿ ಜೀರ್ಕೊಳವಿಯನ್ನು ಹಿಡಿದ ಗೋಪಾಲ ಬಾಲನ ವಸ್ತ್ರಗಳೆಲ್ಲ ಜಲಕ್ರೀಡೆಯಲ್ಲಿ ತೊಯ್ದು ಮೈಗೆ ಅಂಟಿಕೊಂಡಿದ್ದವು. ಹೀಗೆ ಜಲಕ್ರೀಡೆಯಲ್ಲಿ ನಲಿದು ನಲಿಸಿದ ದಿವ್ಯ ಗೋಪಾಲನು ಎಲ್ಲರನ್ನೂ ರಕ್ಷಿಸಲಿ ಎಂದು ಇಲ್ಲಿ ಆಚಾರ್ಯರು ಬೇಡಿದ್ದಾರೆ. ಪ್ರತ್ಯಾಲೀಢ ಸ್ಥಿತಿಮಧಿಗತಾಂ ಪ್ರಾಪ್ತ ಗಾಢಾಂಗಪಾಳಿಂ ಪಶ್ಚಾದೀಷನ್ಮಿಳಿತನಯನಾಂ ಪ್ರೇಯಸೀಂ ಪ್ರೇಕ್ಷಮಾಣಃ ಭಸ್ತ್ರಾಯಂತ್ರ ಪ್ರಣಿಹಿತಕರೋ ಭಕ್ತಜೀವಾತುರವ್ಯಾತ್ ವಾರಿ ಕ್ರೀಡಾ ನಿಬಿಡವಸನೋ ವಲ್ಲಭೀ ವಲ್ಲಭೋನಃ ವಲ್ಲವೀ ವಲ್ಲಭೋನಃ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೇ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಶ್ರೀಮತೇ ನಿಗಮಾಂತ ಮಹಾದೇಶಿಕಾಯ ನಮಃ.